ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1916, ರಾಗಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3500. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳೋಣ ಜನಪದ ಗೀತೆ. ಕನಿಷ್ಠ 1748 ಗರಿಷ್ಠ 3120, ಸೂರ್ಯಕಾಂತಿ ಕ್ವಿಂಟಾಲ್ಗೆ ಕನಿಷ್ಠ 6696 6893, ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 3005 ಗರಿಷ್ಠ 7509. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ 5111 ಗರಿಷ್ಠ 9379, ಮೆಕ್ಕೆಜೋಳ ಕ್ವಿಂಟಾಲ್ಗೆ